ಶುಂಠಿ ಮಾಡ್ತೀವಿ. ಇನ್ನೊಂದು 2 ಎಕರೆನಲ್ಲಿ ಈ ವರ್ಷ ಹೊಸದಾಗಿ ಅಡಿಕೆ ಮತ್ತು ಜೀನೈನ್ ಬಾಳೆನ ಹಾಕಿದ್ದೀವಿ. ಅದ್ರ ಜೊತೆಗೆ ನಾವು ಬೇಸಿಗೆನಲ್ಲಿ ಭತ್ತದ ಜಮೀನಲ್ಲಿ ತರಕಾರಿ ಬೆಳೆನ ಬೆಳಿತೀವಿ. ಮನೆ ಬಳಕೆಗಾಗುವಷ್ಟು ಸದಾ ನಮ್ಮಲ್ಲಿ ತರಕಾರಿನ ನಾವು ಸಾವಯವದಲ್ಲಿ ಬೆಳ್ಕೊಂತೀವಿ. ತೋಟಗಾರಿಕೆ ಬೆಳೆಗಳ ಜೊತೆಗೆ ಒಂದಷ್ಟು ಅಗತ್ಯ ಇರತಕ್ಕಂತಹ ತರಕಾರಿಯನ್ನು ಕೂಡ ಬೆಳೆದುಕೊಳ್ತೀರಾ. ಬೇಸಿಗೆ ಸಂದರ್ಭದಲ್ಲಿ ಅದನ್ನ ಮಾರಾಟ ಮಾಡಲಿಕ್ಕೂ ಕೂಡ ಬೆಳಿತೀರಾ ಅನ್ನುವಂಥದ್ದು. ಜೇನು ಕೃಷಿ ಕಳೆದ 13 ವರ್ಷಗಳಿಂದ ಪ್ರಾರಂಭ ಮಾಡಿದೆ ಅಂತೇಳಿ ಹೇಳಿದ್ರಿ. ಜೇನಿನ ಬಗ್ಗೆ ಹೇಗೆ ನಿಮಗೆ ಆಸಕ್ತಿ ಹುಟ್ಟಿದ್ದು? ಜೇನನ್ನ ನಮ್ಮ ತಂದೆ ನಮ್ಮ ದೊಡ್ಡಪ್ಪ ಎಲ್ಲ ತೆಗಿಯರು. ನಾವು ಚಿಕ್ಕ ವಯಸ್ಸಿನಿಂದನೂ 8 ವರ್ಷದ ಹುಡುಗನಿಂದನೂ ಅವ್ರ ಜೊತೆ ಹೋಗ್ತಿದ್ದೆ. ಆಮೇಲೆ ಅವ್ರಿಗೆ ವಯಸ್ಸಾದ ನಂತರ ನಾನು ಅದನ್ನು ಜೇನು ತುಪ್ಪಕ್ಕಾಗಿ ತೆಗಿಯೋದನ್ನ ಹವ್ಯಾಸವಾಗಿ ಬೆಳೆಸ್ಕೊಂಡೆ. ಇಲ್ಲಿ ದೊಡ್ಡ ಜೇನು, ಹೆಜ್ಜೇನುಗಳು ಸಿಗ್ತವೆ, ಮತ್ತು ತುಡುವೆ ಜೇನುಗಳು, ಎಲ್ಲ ಜೇನು ಜೇನು ತುಪ್ಪಕ್ಕಾಗಿ ತೆಗಿತಾ ಇದ್ವಿ. ಅದಾದಮೇಲೆ ನನಗೆ ಅದನ್ನು ಜೇನು ಸಾಕಬೇಕು ಅನ್ನೋ ಒಂದು ಇದಿತ್ತು. ನನಗೆ ಸರಿಯಾದ ತರಬೇತಿ ಎಲ್ಲೂ ಸಿಕ್ಕಿರಲಿಲ್ಲ. ಪುಣ್ಯಭೂಮಿನಲ್ಲಿ 2008 ಶಾಂತವೀರ್ಯನ್ ಅವರು ಮೇಟಿಕುರ್ಕಿಯಿಂದ ಬಂದು ತರಬೇತಿ ಕೊಡ್ತಾರೆ ಅಂತ ಪೇಪರಲ್ಲಿ ಮತ್ತು ರೇಡಿಯೋದಲ್ಲಿ ಅನೌನ್ಸ್ ಮಾಡಿದರು. ಆವಾಗ ನಾನು ಅಲ್ಲಿಗೆ ಹೋಗಿ ಪುಣ್ಯಭೂಮಿ ಸಂಸ್ಥೆಯ ಅಂಗಳದಲ್ಲಿ ನಾನು 2008 ಶಾಂತವೀರ್ಯನವರಿಂದ ನಾನು ತರಬೇತಿ ತಗೊಂಡೆ. ಅದಾದ ನಂತರ ಅವತ್ತಿನ ಸಂಜೆನೇ ಬಂದು ಒಂದು ಬಾಕ್ಸಿಗೆ ನಾವು ಜೇನು ತುಂಬಿಸಿದ್ವಿ. ಅದಾದ ಮೇಲೆ ಇದನ್ನು ಸದಾ ಶಾಂತವೀರ್ಯನವರ ಸಂಪರ್ಕದಲ್ಲಿ ಇಟ್ಕೊಂಡು ಜೇನಿನ ಜೀವನದ ಬಗ್ಗೆ ಹೆಚ್ಚಿನ ತಿಳುವಳಿಕೆನ ತಗೊಂಡು 13 ವರ್ಷದಿಂದ ಜೇನು ಕೃಷಿನ ಮಾಡ್ತಾ ಇದ್ದೀನಿ ಸರ್. ಈಗ ಮೊದಲು ಜೇನನ್ನ ಆಸಕ್ತಿಯಿಂದ ಬಿಚ್ಚತಾ ಇದ್ರಿ, ಆನಂತರ ಜೇನನ್ನ ಸಾಕಲಿಕ್ಕೆ ಪ್ರಾರಂಭ ಮಾಡಿದ್ರಿ, ತರಬೇತಿಯ ನಂತರ ನೀವು ಸಾಕಲಿಕ್ಕೆ ಪ್ರಾರಂಭವನ್ನ ಮಾಡಿದ್ದು. ಹಿಂದೆ ಜೇನಿನ ಬಗ್ಗೆ ಏನೇನು ಕಲ್ಪನೆಗಳು ತಿಳುವಳಿಕೆ ಇತ್ತು, ತರಬೇತಿಯ ನಂತರ ಏನೆಲ್ಲ ತಿಳುವಳಿಕೆ ಬಂತು? ತುಪ್ಪಕ್ಕಾಗೇನೆ ನಾನು ತೆಗಿತಿದ್ದಾಗ ಜೇನಿನ ಬಗ್ಗೆ ನಮಗೆ ಅದರ ಜೀವನ ಆಗಲಿ ಜೇನಿನ ಉಪಯೋಗ ಇತರೆ ಏನನ್ನೋದು ನಮಗೆ ಗೊತ್ತಿರಲಿಲ್ಲ. ಶಾಂತವೀರ್ಯನವ್ರ ಸಂಪರ್ಕ ಸಿಕ್ಕಿ ನಮಗೆ ಜೇನು ಕೃಷಿ ಬಗ್ಗೆ ತರಬೇತಿ ಸಿಕ್ಕಿದ ಮೇಲೆ ಜೇನಿನ ತುಪ್ಪ ಅಲ್ಲದೇ ಮತ್ತೆ ಇತರ ವಸ್ತುಗಳಿಂದ ಮತ್ತು ಜೇನಿನಿಂದ ಏನು ಉಪಯೋಗ ಅನ್ನೋದು ಹೆಚ್ಚಿನ ಗೊತ್ತಾಯಿತು. ಜೇನು ಪರಾಗಸ್ಪರ್ಶ ಕ್ರಿಯೆ ನಡೆಸೋದ್ರಿಂದ ಹೆಚ್ಚಿನ ಇಳುವರಿ ನಮ್ಮಲ್ಲಿ ಬರುತ್ತೆ. ಪ್ರತಿಯೊಂದು ಜೀವಿನಲ್ಲೂ ಸಂತಾನೋತ್ಪತ್ತಿ ಕ್ರಿಯೆ ನಡಿಬೇಕಂತಂದ್ರೆ ಹೆಣ್ಣನ್ನು ಗಂಡು ನೋಡಿಕೊಂಡು ಹೋಗುತ್ತೆ, ಗಂಡು ಹೆಣ್ಣು ನೋಡಿಕೊಂಡು ಹೋಗುತ್ತೆ. ಆದರೆ ಸಸ್ಯಗಳಲ್ಲಿ ಚಲನಾಶಕ್ತಿ ಇಲ್ಲದೆ ಇರೋದ್ರಿಂದ ಇವಕ್ಕೆ ಮಧ್ಯವರ್ತಿಗಳ ಅವಶ್ಯಕತೆ ಇದೆ. ಮಧ್ಯವರ್ತಿಗಳಂತ ಅಂದರೆ ಜೇನಿನಷ್ಟು ಸುಲಭವಾಗಿ ಯಾವುದನ್ನು ಪರಾಗಸ್ಪರ್ಶ ಕ್ರಿಯೆ ನಡೆಸೋಕ್ಕಾಗಲ್ಲ. ಹಂಗಾಗಿ ಜೇನಿನ ಬಗ್ಗೆ ಹೆಚ್ಚಿನ ತಿಳುವಳಿಕೆ ತರಬೇತಿ ನಂತರ ನಮಗೆ ಗೊತ್ತಾಯಿತು. ಪರಾಗಸ್ಪರ್ಶ ಒಂದೇ ಅಲ್ಲದೇ ಜೇನುತುಪ್ಪ ಅಲ್ಲದೇ ಜೇನಿನ ವಿಷ ಮತ್ತು ಪರಾಗ ಇದರಿಂದ ಏನು ಉಪಯೋಗ ಅನ್ನೋದನ್ನು ನಮಗೆ ಗೊತ್ತಾಯಿತು. ಹಾಗಾಗಿ ಜೇನನ್ನ ತುಪ್ಪಕ್ಕೆ ತೆಗೆದು ಅದನ್ನು ಮುಂಚೆ ಏನು ಮಾಡ್ತಿದ್ವಿ, ಎರೆಗಳು ಮೊಟ್ಟೆಗಳನ್ನ ಹಾಳು ಮಾಡಿಬರ್ತಿದ್ವಿ. ಜೇನು ಪ್ರಕೃತಿನಲ್ಲಿ ಇರಬೇಕು ಅನ್ನೋದು ನಮಗೆ ಗೊತ್ತಾದ ಮೇಲೆ ನಾವು ಹೆಜ್ಜೆನೇ ಬಿಡಿಸ್ಲಿ ಬೇರೆ ಜೇನೇ ಬಿಡಿಸ್ಲಿ ತುಪ್ಪದ ಭಾಗ ಮಾತ್ರ ತೆಗೆದು ಪೋಲನ್ನಾಗಲಿ ಮತ್ತು ಮೊಟ್ಟೆ ಆಗಲಿ ನಾವು ಹಾಳು ಮಾಡ್ದಂಗೆ ತೆಗೆದು ಈಗ ಪ್ರಕೃತಿನಲ್ಲಿ ಜೇನು ಉಳಿಸಬೇಕು ಅನ್ನೋ ಒಂದು ಇದರಲ್ಲಿ ನಾವು ಕಾಯಕನ ಕೈಗೊಂಡಿದ್ದೀವಿ ಸರ್. ಎಷ್ಟು ಪೆಟ್ಟಿಗೆಯಿಂದ ಪ್ರಾರಂಭ ಆಯಿತು ನಿಮ್ಮ ಜೇನು ಸಾಕಾಣಿಕೆ? ನಾನು ಜೇನು ತರಬೇತಿ ತಗೊಂಡಾಗ 1 ಪೆಟ್ಟಿಗೆಯಿಂದ ಶುರು ಮಾಡಿ ಅದೇ ವರ್ಷದಲ್ಲಿ ನಾನು 1-2 ತಿಂಗಳಲ್ಲಿ 40 ಪೆಟ್ಟಿಗೆಗಳನ್ನ ಮಾಡಿದ್ವಿ. 40 ಪೆಟ್ಟಿಗೆಗಳಿಂದ ನನಗೆ ಸರಿಯಾದ ಅನುಭವ ಬರದೇ ಇರೋದ್ರಿಂದ 10 ಬಾಕ್ಸಲ್ಲಿ ಮಾತ್ರ ಜೇನು ಉಳಿತು, 30 ಬಾಕ್ಸಲ್ಲಿ ಫೇಲ್ ಆಯಿತು. ಆದರೆ ನಾವು ಜೇನು ಕೃಷಿ ಮಾಡೋರಿಗೆ ಏನಿರಬೇಕಂದ್ರೆ ಹೆಚ್ಚಿನದಾಗಿ ತಾಳ್ಮೆ ಇರಬೇಕು. ಒಂದ್ಸಲ ಮಾಡಿಬಿಟ್ಟು ಓ ಜೇನು ಕೂರಲಿಲ್ಲಪ್ಪ ಬಿಟ್ಟು ಹೋಗ್ತೀವಿ ಅಂತ ಅಂತಂದರೆ ನಾವು ಉದಾಸೀನ ಮಾಡೋದು ಅಥವಾ ತಾಳ್ಮೆ ಕಳ್ಕೊಂಡ್ರೆ ಜೇನು ಕೃಷಿ ಮಾಡೋಕ್ಕಾಗಲ್ಲ. 30 ಪೆಟ್ಟಿಗೆಗಳಲ್ಲಿ ಜೇನು ಬಿಟ್ಟೋಯ್ತು ಅಂತಂದರೆ ನಮಗೆ ಮಾಡ್ತಾ ಮಾಡ್ತಾ ಹೆಚ್ಚಿನ ಅನುಭವ ಬರುತ್ತೆ. ಸರಿಯಾಗಿ 1 ದಿನ ಅಥವಾ 1 ವಾರ ತರಬೇತಿನಲ್ಲಿ ಯಾವುದನ್ನು ಸರಿಯಾಗಿ ಗೊತ್ತಾಗಲ್ಲ. ನಾವು ಯಾವುದೇ ಒಂದು ಕೃಷಿ ಮಾಡಿದ್ರು ನಾವು ಮಾಡ್ತಾ ಮಾಡ್ತಾ ಅನುಭವ ಬರುತ್ತೆ. ಹಾಗಾಗಿ ಮೊದಲನೇ ವರ್ಷದಲ್ಲಿ 30 ಪೆಟ್ಟಿಗೆ ಹೋದ್ರೂ ನೆಕ್ಸ್ಟ್ ವರ್ಷದಲ್ಲೇ 40 ಬಾಕ್ಸ್ ಜೇನು ನಾನು ಮಾಡಿದೆ. ಮಾಡಾದಮೇಲೆ ತುಪ್ಪಕ್ಕಾಗಿ ತೆಗಿತಿದ್ದೆ. ಆಮೇಲೆ ರೇಡಿಯೋ ಮತ್ತು ದೂರದರ್ಶನದಲ್ಲಿ ನನ್ನ ಇದು ಪ್ರಸಾರ ಆಗೋಕ್ಕೆ ಶುರುವಾದಮೇಲೆ ಜೇನು ತುಪ್ಪ ಅಲ್ಲದೇ ನಮಗೆ ಜೇನು ಗೂಡುಗಳು ಬೇಕಂತೇಳಿ ಸಂಪರ್ಕ ಸಿಕ್ತು. ಜೇನು ತುಪ್ಪದ ಜೊತೆಗೆ ನಾನೀಗ ಏನು ಮಾಡ್ತೀನಿ ಅಂದರೆ ನನ್ನಲ್ಲಿ 20 ಪೆಟ್ಟಿಗೆನ ಉಳಿಸ್ಕೊಂಡು ಜೇನು ಪೆಟ್ಟಿಗೆ ಸಮೇತ ಗೂಡನ್ನ ಮಾರಾಟ ಮಾಡೋಕ್ಕೆ ಶುರು ಮಾಡಿದೆ. ಈಗ ವರ್ಷದಲ್ಲಿ ಸುಮಾರು ಆದಾಯ ಇದೆ ಸರ್. 30 ಪೆಟ್ಟಿಗೆನಲ್ಲಿ ಜೇನು ಬಿಟ್ಟೋಯ್ತು ಅಂತ ಹೇಳಿದ್ರಲ್ಲ, ಆ ಒಂದು ವೈಫಲ್ಯ ಯಾಕಾಯ್ತು? ಜೇನಿನ ಹುಳುಗಳ ಜೀವನ ಮತ್ತು ಯಾವ ಕಾಲದಲ್ಲಿ ನಾವು ಜೇನನ್ನ ತುಂಬಿಸ್ಬೇಕು ಅದಕ್ಕೆ ಆಹಾರದ ಕಾಲ ಯಾವುದು, ಅಭಾವದ ಕಾಲದೇ ಯಾವುದು, ಯಾವುದನ್ನು ನಾವು ಒಂದೇ ವರ್ಷದಲ್ಲಿ ನಮಗೆ ಗೊತ್ತಾಗಲಿಲ್ಲ. ಆ ಕಾರಣದಿಂದ ನಮಗೆ ಜೇನು ಬಿಟ್ಟೋದು ಸರ್. ಸಾಮಾನ್ಯವಾಗಿ ಜೇನು ಸಾಕಾಣಿಕೆ ಮಾಡೋಂಥವ್ರು ಯಾವ ಸಂದರ್ಭದಲ್ಲಿ ಅಥವಾ ಯಾವ ಕಾಲದಲ್ಲಿ ಪ್ರಾರಂಭ ಮಾಡೋದು ಒಳ್ಳೇದು ಸರ್? ಜೇನು ಹೊಸದಾಗಿ ಮಾಡೋವಂಥವ್ರು ಮುಂಚೆ ಏನು ಮಾಡಬೇಕಂತಂದರೆ, ಜೇನು ಜೀವನದ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು, ಅದಾದ ಮೇಲೆ ತರಬೇತಿಯನ್ನು ತಗೋಬೇಕು, ಯಾವುದು ಸೂಕ್ತವಾದ ಕಾಲ ಅನ್ನೋದನ್ನ ತಿಳ್ಕೋಬೇಕು. ಸಾಮಾನ್ಯವಾಗಿ ಹೂ ಬಿಡುವ ಕಾಲ ಚೈತ್ರ ಋತು ಇದೆಯಲ್ಲ, ಮಾರ್ಚಿಯಿಂದ ಮೇವರೆಗೆ ಸೂಕ್ತವಾದ ಕಾಲ. ಅದಾದ ಮೇಲೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳು ಅದಕ್ಕೆ ಅಭಾವ ಕಾಲ ಇರುತ್ತೆ. ಆ ಮೂರು ತಿಂಗಳಲ್ಲಿ ನಾವು ಜೇನು ಕೃಷಿನ ಮಾಡಬಾರ್ದು. ಇರುವಂಥ ಪೆಟ್ಟಿಗೆಗಳನ್ನ ಅವಕ್ಕೆ ಕೃತಕ ಆಹಾರವನ್ನು ಕೊಟ್ಟು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅದಾದಮೇಲೆ ಮತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಮತ್ತೆ ಅದು ಮೂರು ತಿಂಗಳು ಅಭಿವೃದ್ಧಿಯ ಕಾಲ ಆಗಿರುತ್ತೆ. ಆ ಟೈಮಲ್ಲೂ ನಾವು ಮಾಡ್ಬೋದು. ಜನವರಿ ಫೆಬ್ರವರಿನಲ್ಲಿ ಮತ್ತೆ ಅಭಾವ ಕಾಲ ಬರುತ್ತೆ. ವರ್ಷದಲ್ಲಿ ಎರಡು ಮೂರು ತಿಂಗಳು ಅಭಾವ ಕಾಲ, ಏಳು ತಿಂಗಳು ಸಮೃದ್ಧಿ ಕಾಲ ಬರುತ್ತೆ. ಒಂದೊಂದು ಏರಿಯಾಕ್ಕೂ ಡಿಫ್ರೆನ್ಸ್ ಆಗುತ್ತೆ. ಬಯಲುಸೀಮೆನಲ್ಲಿ ಜೂನ್ನಿಂದ ಅಭಿವೃದ್ಧಿ ಕಾಲ ಬರುತ್ತೆ, ಮಲೆನಾಡಲ್ಲಿ ಜೂನ್ನಿಂದ ಅಭಾವ ಕಾಲ ಬರುತ್ತೆ. ಒಂದೊಂದು ತಾಲೂಕು ಒಂದೊಂದು ಏರಿಯಾಕ್ಕೂ ವ್ಯತ್ಯಾಸಗಳಿರುತ್ತೆ. ಆ ಕಾಲವನ್ನು ನೋಡಿ ಆ ತಾಲೂಕುಗಳಲ್ಲಿ ಅಭಿವೃದ್ಧಿ ಕಾಲನ ನೋಡ್ಕೊಂಡು ಜೇನು ಕೃಷಿನ ಮಾಡಬೇಕಾಗತ್ತೆ ಸರ್. ಜೇನು ಕೃಷಿಯನ್ನ ಮಾಡಬೇಕು ಅಂತ ಅಂದ್ರೆ ಮೂಲಭೂತವಾಗಿ ಏನೆಲ್ಲ ಇರಬೇಕು? ಜೇನು ಕೃಷಿ ಮಾಡೋ ಅಂತವ್ರಿಗೆ ಮೂಲಭೂತವಾಗಿ ಏನೆಲ್ಲ ಇರಬೇಕು, ಅದನ್ನ ಹೆಂಗೆ ಹೊಂದಿಸ್ಕೊಳ್ಳೋಂಥದ್ದು? ಸದಾ 365 ದಿವಸನೂ ಆಹಾರ ಸಿಗುವಂತ ಬೆಳೆಗಳು ಅದರಲ್ಲಿ ಇರಬೇಕು. ಜೇನು ನೊಣಗಳ ಆಯಸ್ಸು, ಹೆಣ್ಣು ನೊಣಗಳ ಆಯಸ್ಸು 180 ದಿವಸ ಆಗಿರುತ್ತೆ, ಗಂಡು ನೊಣಗಳ ಆಯಸ್ಸು 40 ದಿವಸ ಆಗಿರುತ್ತೆ, ರಾಣಿ ನೊಣದ ಆಯಸ್ಸು 2 ವರ್ಷ ಆಗಿರುತ್ತೆ. ಹಾಗಾಗಿ ಸದಾ 365 ದಿವಸನೂ ಆಹಾರ ಸಿಗುವಂಥ ಬೆಳೆಗಳು ಹೊಂದಿರಬೇಕು. ಹಾಗಾಗಿ ನಮ್ಮ ಅಲ್ಪಾವಧಿ ಬೆಳೆಗಳಾದರೆ 15 ದಿವಸ ಆಹಾರ ಇರುತ್ತೆ, ಮತ್ತು 3 ತಿಂಗಳು ಆಹಾರ ಇರಲ್ಲ. ಅಲ್ಪಾವಧಿಯ ಬೆಳೆಗಳೂ ಇರಬೇಕು, ತೋಟಗಾರಿಕೆ ಬೆಳೆಗಳೂ ಇರಬೇಕು. ಆ ಥರದ ಜಮೀನುಗಳಲ್ಲಿ ಸೂಕ್ತ ಮಾಡೋದು. ಅದು ನಾವು ಮಾಡಬೇಕಂತ ಹೊಸದಾಗಿ ಪ್ರಾರಂಭ ಮಾಡೋ ಅಂಥವ್ರು ಫಸ್ಟು ನಾವೇನು ಮಾಡಬೇಕಂತ ಅಂದರೆ, ಒಂದು ಜೇನು ಪೆಟ್ಟಿಗೆ ಸೂಕ್ತವಾದ ESI ಮಾರ್ಕರ್ ಅಂತ ಒಂದು ಜೇನು ಪೆಟ್ಟಿಗೆನ ಮಾಡ್ಕೋಬೇಕು. ಅದಾದಮೇಲೆ ಸೂಕ್ತವಾದ ಜಾಗದಲ್ಲಿ ಒಂದು ಸ್ಟ್ಯಾಂಡ್ ಇರಬೇಕು. ಸ್ಟ್ಯಾಂಡ್ ಇಲ್ಲದೇ ಯಾರು ಜೇನು ಕೃಷಿನ ಮಾಡಬಾರ್ದು. ಅದಕ್ಕೆ ಬೋಲ್ ಇರಬೇಕು ಸ್ಟ್ಯಾಂಡಲ್ಲಿ. ಸುಮ್ಮನೆ ಒಂದು ಕಂಬ ನೆಟ್ಬಿಟ್ಟು ಇರುವೆಗಳು ಬಂದು ಹಾಳು ಮಾಡೋಂಥ ಪರಿ, ಎರಡು ಟೈಮಲ್ಲಿ ಇರುವೆ ಬರುತ್ತೆ. ಹೊಸದಾಗಿ ಜೇನು ತುಂಬಿಸಿದಾಗ ಒಂದ್ಸಲ ಇರುವೆ ಬರುತ್ತೆ, ಸಮೃದ್ಧಿಯಾಗಿ ಹನಿ ಬಂದಾಗ್ಲೂ ಇರುವೆಗಳು ಬರ್ತವೆ. ಮತ್ತು ಇತರೆ ಹಲ್ಲಿಗಳು ಬೇರೆ ಇತರೆ ಕೀಟಗಳೂ ಸ್ಟ್ಯಾಂಡ್ ಮೇಲೆ ಹತ್ತು ಬರ್ತವೆ. ಹಂಗಾಗಿ ಒಂದು ಬೋಲ್ ಇರಬೇಕು. ಬೋಲ್ ಒಳಗಡೆ ಒಂದು 20 ml ಆಯಿಲ್ ಹಾಕಿ, ಈಗ ನೀರು ಹಾಕಿದರೆ ಏನಾಗುತ್ತೆ ಅಂದರೆ ಡ್ರೈ ಆಗುತ್ತೆ. 20 ml ಆಯಿಲ್ ಹಾಕಿದರೆ ಅದು ಒಂದು 2 ವರ್ಷ ಇರುತ್ತೆ, ಆಯಿಲ್ ಡ್ರೈ ಆಗಲ್ಲ. ಅದರ ಮೇಲೆ ಹಲ್ಲಿಗಳಾಗಲಿ ಇರುವೆಗಳಾಗಲಿ ಬರಲ್ಲ. ಹಂಗೆ ಸ್ಟ್ಯಾಂಡ್ ಇರಬೇಕು, ನೆರಳಿರಬೇಕು. ಮಳೆಗಾಲದಲ್ಲಿ ಅದಕ್ಕೆ ಬಾಕ್ಸಿಗೆ ಜಂಗಲ್ ವುಡ್ ಆಗಿರೋದ್ರಿಂದ ಬಾಕ್ಸಿಗೆ ನೀರು ಬೀಳದಂಗೆ ಒಂದು ವ್ಯವಸ್ಥೆ ಮಾಡಬೇಕು. ಆ ಥರ ಎಲ್ಲ ಇಟ್ಕೊಂಡು ನಾವು ಜೇನು ಕೃಷಿನ ಪ್ರಾರಂಭ ಮಾಡಿಸ್ಬೇಕು. ಆಯಿಲ್ ಹಾಕ್ಬೋದು ಅಂತ ಹೇಳಿದ್ರಿ, ಎಂಥ ಆಯಿಲ್ ಬಳಸ್ಬೇಕಲ್ಲಿ? ನಾವು ಇಂಜಿನ್ ಆಯಿಲ್ ಇದೆಯಲ್ಲ ಅಂದರೆ ವೇಸ್ಟ್ ಆಯಿಲ್ ಹಾಕಬಾರ್ದು. ಹೊಸದಾಗಿ ತಗೊಬಂದು ಏನು ಪೆಟ್ರೋಲ್ ಮಿಕ್ಸ್ಗೆ ಹಾಕ್ತೀವಿ, ಅದನ್ನು ಒಂದು 20 ml ಆಯಿಲ್ ಹಾಕಿದರೆ ಸಾಕು. ವೇಸ್ಟ್ ಆಯಿಲ್ ಬಳಸಿದ್ರೆ ಏನಾಗುತ್ತೆ? ವೇಸ್ಟ್ ಆಯಿಲು ಒಂದು ಸ್ವಲ್ಪ ದುರ್ವಾಸನೆ ಬರುತ್ತೆ. ಯಾಕೆಂದರೆ ಇದು ಜೇನು ತುಂಬ ಶುದ್ಧತೆಯನ್ನು ಕೇಳುತ್ತೆ, ಹಾಗಾಗಿ ಆಯಿಲ್ ಸ್ಮೆಲ್ಲಿಗೆ ಬಿಟ್ಟೋಗೋಂಥ ಸಂದರ್ಭಗಳು ಬರುತ್ತೆ. ಹಂಗಾಗಿ ಹೊಸ ಆಯಿಲನ್ನು ಬಳಕೆಯನ್ನು ಮಾಡ್ಬೋದು. ಒಂದ್ಸರಿ ಹಾಕಿದರೆ 2 ವರ್ಷದವರೆಗೂ ಅದು ಬಾಳುತ್ತೆ. ಬಾಳುತ್ತೆ ಸರ್. ಸಾಮಾನ್ಯವಾಗಿ ಪೆಟ್ಟಿಗೆಗಳನ್ನು ನಾವು ಎಲ್ಲೆಲ್ಲಿ ಇಟ್ಕೊಳ್ಬಹುದು? ಅದನ್ನು ನಾವು ಏನು ಹೇಳ್ತೀವಿ ಅಂದರೆ, ಜೇನು ಕೃಷಿ ಮಾಡೋವಂಥವ್ರು ಯಾವುದೋ ತೋಟದಲ್ಲಿ ಯಾವುದೋ ಮೂಲೆಯಲ್ಲಿ ಇಟ್ಟಕ್ಕಿಂತ ಅದರ ಚಟುವಟಿಕೆಗಳು ನಾವು ಸದಾ ಗಮನಿಸ್ತಾ ಇರೋ ಹಂಗೆ ನಾವು ತೋಟದಲ್ಲಿ ಎಂಟ್ರೆನ್ಸಲ್ಲಿ ಇಡಬೇಕು, ಅಥವಾ ಮನೆಯಲ್ಲಿ ಮನೆ ಮುಂಭಾಗದಲ್ಲಿ ಇಡ್ಬೋದು. ಮನೆ RCC ಮನೆ ಆದರೆ ಮನೆ ಮೇಲೆ ನೆರಳಿರೋಂಥ ಜಾಗದಲ್ಲಿ ಇಡ್ಬೋದು, ಇಲ್ಲಾಂದರೆ ದೊಡ್ಡದಾಗಿರೋಂಥ ಮರಗಳು ಇಂಥ ಕಡೆನೂ ಇಟ್ಕೋಬೋದು. ಎಷ್ಟು ಪೆಟ್ಟಿಗೆಯಿಂದ ಪ್ರಾರಂಭ ಮಾಡ್ಬೋದು ಯಾರಾದ್ರೂ? ಸರ್, ಹೊಸದಾಗಿ ಪ್ರಾರಂಭ ಮಾಡೋರು 1 ಅಥವಾ 2 ಮಾಡ್ಕೋಬೇಕು. ಆಮೇಲೆ ಅದನ್ನು ನಾವು ಸದಾ ಹೊರಗಡೆಯಿಂದ ತರೋದು ಅಥವಾ ಹೊರಗಡೆಯಿಂದ ಸ್ವಾಭಾವಿಕ ಗೂಡುಗಳನ್ನ ತುಂಬಿಸೋದಕ್ಕಿಂತ 1 ಅಥವಾ 2 ಪೆಟ್ಟಿಗೆಗಳನ್ನ ಮಾಡ್ಕೊಂಡು ಅದರಿಂದ ಅವನ್ನು ಡಿವೈಡ್ ಮಾಡೋದನ್ನ, ಕುಟುಂಬ ವಿಭಜನೆ ಮಾಡೋದನ್ನ ಕಲ್ತು ಅದರಲ್ಲಿ ಮಾಡಿದರೆ 1 ಪೆಟ್ಟಿಗೆಯಿಂದ 1 ವರ್ಷದಲ್ಲಿ 6 ರಿಂದ 10 ಪೆಟ್ಟಿಗೆವರೆಗೂ ವಿಭಜನೆ ಮಾಡ್ಬೋದು. ಹಾಗಾಗಿ ನೀವು ಸ್ಟಾರ್ಟಿಂಗಲ್ಲಿ 1 ಅಥವಾ 2 ಮಾಡೋದು ಒಳ್ಳೆಯದು ಸರ್. ವಿಭಜನೆಯನ್ನು ಯಾವ ಕಾಲದಲ್ಲಿ ಮಾಡ್ಬೋದು ಮತ್ತು ಹೇಗೆ ಮಾಡೋ ಅಂಥದ್ದು? ವಿಭಜನೆ ಮಾಡೋದಕ್ಕೆ ಜೇನು ಕೃಷಿನ ಸ್ವಲ್ಪ ಅನುಭವ ಬೇಕಾಗತ್ತೆ. ಆಮೇಲೆ ಗಂಡು ನೊಣಗಳ ಅಭಿವೃದ್ಧಿ ಆದಾಗ ನಾವು ಅವನ್ನು ವಿಭಜನೆ ಮಾಡಬೇಕು. ಅಂದರೆ ಸಾಮಾನ್ಯವಾಗಿ ಏಪ್ರಿಲ್ ಮೇನಲ್ಲಿ ಗಂಡು ನೊಣಗಳು ಅಭಿವೃದ್ಧಿ ಆಗ್ತವೆ, ಆಗ ಸಮೃದ್ಧಿ ಆಹಾರ ಇದ್ದಾಗ ಅವು ಸಂತಾನೋತ್ಪತ್ತಿನ ಜಾಸ್ತಿ ಮಾಡ್ಕೋತವೆ, ಆವಾಗ ನಾವು ವಿಭಜನೆ ಮಾಡ್ಬೋದು. ತುಪ್ಪಕ್ಕಾಗಿ ಮಾಡೋದಾದರೆ ನಾವು ವರ್ಷದಲ್ಲಿ 2 ಸಲ ವಿಭಜನೆ ಮಾಡ್ಬೋದು. ನಾವು ಗೂಡು ಮಾರಾಟ ಮಾಡೋದಾದರೆ ಪ್ರತಿ ತಿಂಗಳೂ ವಿಭಜನೆ ಮಾಡ್ಬೋದು. ಅಂದರೆ ಪ್ರತಿ ತಿಂಗಳು ಅಂದರೆ ಏಪ್ರಿಲ್ ಮೇ 3 ತಿಂಗಳು ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ 2 ತಿಂಗಳು ವಿಭಜನೆಯನ್ನು ಮಾಡ್ಬೋದು ಸರ್. ಸಾಮಾನ್ಯವಾಗಿ ಎಂತಹ ಜಾಗಗಳಲ್ಲಿ ಅಂತ ಅಂತಂದರೆ ಎಲ್ಲ ಥರದ ಹೂಗಳನ್ನು ಕೂಡ ಇವು ಇಷ್ಟಪಡ್ತವೆ, ಹೋಗ್ತವೆ, ಮಧುವನ್ನು ಸಂಗ್ರಹವನ್ನು ಮಾಡ್ತವೆ. ಸಾಮಾನ್ಯವಾಗಿ ಕೆಲವರು ಹೇಳ್ತಾರೆ ಈ ತೆಂಗಿನ ಹೂವಿಗೆ ಹೆಚ್ಚು ಆಕರ್ಷಿತವಾಗ್ತಾರೆ ಅಂತೇಳಿ ಹೇಳ್ತಾರೆ. ಇನ್ನು ಕೆಲವರು ಬಾಳೆ ಎಲ್ಲಿ ಸಮೃದ್ಧವಾಗಿರುತ್ತೋ ಅಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಹೇಳ್ತಾರೆ. ಎಂತಹ ತೋಟಗಳ ಸಮೀಪದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು ಸರ್. ಇದು ಜೇನು ಕೃಷಿ ಏನಂತ ಅಂದರೆ ಬೀಜಗಳಿಂದ ಏನು ವಂಶಾಭಿವೃದ್ಧಿ ಹೊಂದುತ್ತೆ ಅಂತಹ ಸಸ್ಯಗಳನ್ನು ಅವಲಂಬಿಸಿ ಬೆಳೆಯುತ್ತೆ. ಕೆಲವರು ಹೇಳ್ತಾರೆ ನಮ್ಮನೇಲಿ ದಾಸವಾಳ ಇದೆ, ನಮ್ಮದು ಗಾರ್ಡನ್ ಇದೆ, ಅದರಲ್ಲಿ ಮಾಡ್ಬೋದಂತ. ಏನು ಕಾಂಡ ಮತ್ತು ಗೆಡ್ಡೆಯಿಂದ ಅಭಿವೃದ್ಧಿ ಹೊಂದುತ್ತೆ ಅಂಥದ್ರಲ್ಲಿ ಇದಕ್ಕೆ ಪೋಲನ್ ಸಿಗಲ್ಲ. ಹಿಂಗೆ ನಾವು ಹುಟ್ಟಿದ ಕರುವಿಗೆ ಗಿಣ್ಣು ಹಾಲು ಕೊಡ್ತೀವಿ ಆ ಥರ ಇವು ಮರಿ ಹುಳುಗಳಿಗೆ ಅಭಿವೃದ್ಧಿ ಆಗಬೇಕಂತಂದರೆ ಜೇನುತುಪ್ಪ ಮತ್ತು ಪರಾಗ ಮತ್ತು ನೀರು ಮೂರು ಮಿಕ್ಸ್ ಮಾಡಿ ಅದು ಹುಟ್ಟಿದ ಮರಿಗಳಿಗೆ ಕೊಡುತ್ತೆ. ಹಾಗಾಗಿ ಕಾಂಡ ಮತ್ತು ಗೆಡ್ಡೆಯಿಂದ ವಂಶಾಭಿವೃದ್ಧಿ ಹೊಂದ ಸಸ್ಯಗಳಲ್ಲಿ ಇವಕ್ಕೆ ಪರಾಗ ಸಿಗಲ್ಲ. ಬೀಜದಿಂದ ಯಾವ ಸಸ್ಯಗಳು ಅಭಿವೃದ್ಧಿ ಹೊಂದಿರುತ್ತೆ ಅಂಥ ಸಸ್ಯಗಳನ್ನು ಅವಲಂಬಿಸಿ ಬೆಳೆಯುತ್ತೆ. ಈಗ ಬಾಳೆನಲ್ಲಿ ಸಾಕಷ್ಟು ಮಕರಂದ ಸಿಗುತ್ತೆ, ಆದರೆ ಅದರ ಜೊತೆಗೆ ಪೋಲನ್ ಸಿಗ ಅಂತ ತೋಟದಲ್ಲಿ ಬೇರೆ ಬೆಳೆನೂ ಇರಬೇಕಾಗುತ್ತೆ ಸರ್. ಅಂತಹ ತೋಟಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಅದರ ಸಮೀಪದಲ್ಲಿ ಇಟ್ಟರೆ ಹೆಚ್ಚು ಜೇನಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ತುಡುವೆ ಜನೆಲ್ಲ 1-1.5 ಕಿಲೋಮೀಟರ್ವರೆಗೆ ಹೋಗಿ ಆಹಾರನ ತರುತ್ತೆ. ಹಾಗಾಗಿ ನಮ್ಮದೇ ತೋಟ ಅಂತ ಏನಿಲ್ಲ, ಅಕ್ಕಪಕ್ಕ ತೋಟಗಳಲ್ಲಿ ಏನು ಬೆಳೆ ಇದೆ ಅದು ಅದರ ಮೇಲೆ ಅವಲಂಬನೆಯಾಗಿ ಜೇನು ಅಭಿವೃದ್ಧಿ ಹೊಂದುತ್ತೆ ಸರ್. ಈಗ ಎಷ್ಟು ಪೆಟ್ಟಿಗೆ ಇಟ್ಕೊಂಡಿದ್ದೀರ ನೀವು? ನನ್ನಲ್ಲಿ ಈಗ 20 ಪೆಟ್ಟಿಗೆ ಇದೆ ಸರ್. ಮಧ್ಯೆ ಮಧ್ಯೆ ಡಿವೈಡ್ ಮಾಡ್ತಾ ಇರ್ತೀನಿ. ಹಾಗಾಗಿ 20ರಲ್ಲಿ ನಾನು ಹನಿ ತೆಗಿಯಕ್ಕೆ ಇಟ್ಕೊಂಡಿದ್ದೀನಿ. ಮತ್ತು ಸ್ವಾಭಾವಿಕವಾದಂಥ ಗೂಡನ್ನ ಎಲ್ಲಿ ಸುಲಭ ಸಿಗ್ತವೆ ಅವನ್ನು ತಂದು ಅದರೊಳಗಡೆ ಪೆಟ್ಟಿಗೆ ಒಳಗಡೆ ಸೇರಿಸೋದು ಮತ್ತು ಅದನ್ನು ಮಾರಾಟ ಮಾಡೋದು ಎಲ್ಲ ಮಾಡ್ತೀನಿ ಸರ್. ಈಗ 20 ಪೆಟ್ಟಿಗೆ ಅಂತ ಹೇಳಿದರೆ ಎಲ್ಲ ನಿಮ್ಮ ತೋಟದಲ್ಲೇ ಇಟ್ಕೊಂಡಿದ್ದೀರಾ ಅಥವಾ ಬೇರೆ ಬೇರೆ ಕಡೆ ಇಟ್ಟಿದ್ರೆ ಹೇಗೆ? ಇಲ್ಲ ಸರ್, ನಮ್ಮದು ಸೆಮಿ ಮಲೆನಾಡಾಗಿರೋದ್ರಿಂದ 365 ದಿವಸನೂ ಆಹಾರ ಸಿಗಲ್ಲ. ಹಾಗಾಗಿ ನಮ್ಮಲ್ಲಿ 1-5 ಪೆಟ್ಟಿಗೆ ಇಟ್ಕೊಂಡಿದ್ದೀನಿ. ನಮ್ಮ ಊರ ಹತ್ರ ಒಂದು 5 ಇದೆ. ಹಿಂಗೆ ಹೊರಗಡೆ ನಮ್ಮ ಸ್ನೇಹಿತರಿರೋಂತ ಕಡೆ ಎಲ್ಲ ಮಲೆನಾಡು ಭಾಗದಲ್ಲಿ ಹೆಚ್ಚಿಟ್ಟಿದ್ದೀನಿ ಸರ್. ಈಗ ಪೆಟ್ಟಿಗೆಯನ್ನ ಇಟ್ಟಾಗ ಸಾಮಾನ್ಯವಾಗಿ ಯಾವೆಲ್ಲ ಶತ್ರುಗಳು ಇರುತ್ತೆ, ಅದರಿಂದ ಸಂರಕ್ಷಣೆ ಮಾಡೋಂಥದ್ದು ಹೇಗೆ? ಸರ್, ನಾವು ಸ್ವಾಭಾವಿಕ ಗೂಡನ್ನ ತಂದ ದಿವಸ ಏನಾಗುತ್ತೆ ಅಂದರೆ ಅದರಲ್ಲಿ ಮೊಟ್ಟೆಗೆ ಡ್ಯಾಮೇಜ್ ಆಗಿರುತ್ತೆ, ಸ್ವಲ್ಪ ಮರಿ ಮತ್ತು ಹನಿ ಎಲ್ಲ ಇರುತ್ತೆ. ಹಾಗಾಗಿ ಏನು ಮಾಡ್ತೇವೆ ಅಂದರೆ ಹೊಸದಾಗಿ ಬಂದ ಜಾಗದಲ್ಲಿ ಇವು ಹೊಂದ್ಕೊಳ್ಳೋವರೆಗೂ ಒಂದು ಸೈಡಲ್ಲಿ ಕೂತಿರ್ತವೆ, ಶತ್ರುಗಳನ್ನ ಅಟ್ಯಾಕ್ ಮಾಡಲ್ಲ. ಹಂಗಾಗಿ ಏನಾಗುತ್ತೆ ಅದಕ್ಕೋಸ್ಕರ ನಾವು ಇರುವೆಗಳು ಬರ್ತವೆ, ಇರುವೆಗಳು ಬರ್ದಂಗೆ ನಾವು ಅದೇ ಸ್ಟ್ಯಾಂಡ್ ಮಾಡಿ ಅದಕ್ಕೆ ಆಯಿಲ್ ಹಾಕಿ ಇಟ್ಕೋಬೇಕು. ಆಮೇಲೆ ನಾವು ಯಾವಾಗಲೂ ಪೂರ್ವಾಭಿಮುಖವಾಗಿಯೇ ಪೆಟ್ಟಿಗಳನ್ನ ಇಡಬೇಕು. ಆಮೇಲೆ ಇತರೆ ಶತ್ರುಗಳಂದರೆ ಹಲ್ಲಿ ಬರುತ್ತೆ, ಹೆಗ್ಗಣಜ ಅಂತ ಬರುತ್ತೆ. ಮತ್ತು ಹೊಸದಾಗಿ ನಾವು ಸರಿ ತಂದು ಇಟ್ಟ ಮೇಲೆ ಅದಕ್ಕೆ ಆಹಾರ ಇಲ್ಲದೇ ಇದ್ದರೆ ನಾವು ಕೃತಕವಾದ ಆಹಾರನ 15 ದಿವಸ ಕೊಡಬೇಕಾಗತ್ತೆ. ಕೊಡಲಿಲ್ಲ ಅಂದರೆ ಖಾಲಿ ಇರೋಂಥ ಜಾಗದಲ್ಲಿ ವ್ಯಾಕ್ಸ್ ಮಾತ್ ಬರುತ್ತೆ, ಅದು ಜೇನು ಕೃಷಿನಲ್ಲಿ ದೊಡ್ಡ ಶತ್ರು ಅಂದರೆ ವ್ಯಾಕ್ಸ್ ಮಾತ್ ಸರ್. ಆಮೇಲೆ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು, ಅಡಿ ಮಣೆನ ನೋಡ್ತಾ ಇರಬೇಕು ವ್ಯಾಕ್ಸ್ ಮಾತ್ ಏನಾದರೂ ಬರುತ್ತಾ ಅಂತ. ಬಂದಂಥ ಇದರಲ್ಲಿ ನಾವು ಅದನ್ನು ಸೂಕ್ತವಾಗಿ ಹತೋಟಿ ಮಾಡಬೇಕಾಗುತ್ತೆ ಸರ್. ಪೂರ್ವಾಭಿಮುಖವಾಗಿ ಯಾವಾಗಲೂ ಇಡಬೇಕು ಅಂತೇಳಿ ಹೇಳಿದ್ರಿ, ಯಾಕೆ ಅಂದರೆ ಪಶ್ಚಿಮದಿಂದ ಸೋನೆಕಾಲದಲ್ಲಿ ಮಳೆನೂ ಬರುತ್ತೆ, ಆಮೇಲೆ ಬೆಳಗಾದಾಗ ಬೇಗ ಅದಕ್ಕೆ ಬೆಳಕು ಬೀಳುತ್ತೆ. ಪಶ್ಚಿಮ ಮುಖವಾಗಿಟ್ರೆ ಏನಾಗುತ್ತೆ, 1 ಗಂಟೆ ಲೇಟಾಗಿ ಅವು ಕೆಲಸ ಶುರು ಮಾಡ್ತೇವೆ. ಹಾಗಾಗಿ ನಾವು ಪೂರ್ವಾಭಿಮುಖವಾಗಿ ಇಡಬೇಕಂತೇವೆ. ಪೂರ್ವಾಭಿಮುಖವಾಗಿ ಇಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಮತ್ತು ಸೂಕ್ತವಾದದ್ದು ಅಂತ ಅಂದರೆ ಇಳುವರಿ ದೃಷ್ಟಿಯಿಂದ ಹೆಚ್ಚು ಮತ್ತು ಅದಕ್ಕೂ ಕೂಡ ಹೆಚ್ಚು ಕಾಲ ಚಟುವಟಿಕೆಯಿಂದ ಇರಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಸಾಮಾನ್ಯವಾಗಿ ಜೇನನ್ನು ಯಾವ ಯಾವ ಸಂದರ್ಭಗಳಲ್ಲಿ ಬಿಚ್ಚಬಹುದು ಮತ್ತು ಬಿಚ್ಚುವಂಥದ್ದು ಹೇಗೆ? ಜೇನು ತೆಗಿಯೋಕ್ಕೆ ಸೂಕ್ತವಾದ ಟೈಮ್ ಅಂದರೆ ಬೆಳಗ್ಗೆ 10-11 ಗಂಟೆ ಸರ್. ಬೆಳಗ್ಗೆ 10-11 ಗಂಟೆ ಅಂದರೆ ಈಗ ಬೆಳಗ್ಗೆ ಟೈಮು ಹೆಚ್ಚು ಚಟುವಟಿಕೆಯಿಂದ ಇರ್ತವೆ. ಚಟುವಟಿಕೆಯಿಂದ ಇದ್ದು ಇವು ಆಹಾರ ತರಕ್ಕೆ ಹುಳುಗಳು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಡೆ ಇರ್ತವೆ. ಆವಾಗ ನಮ್ಮ ಪೆಟ್ಟಿಗೆನಲ್ಲಿ ಇವರ ಸಂಖ್ಯೆ ಕಡಿಮೆ ಇರುತ್ತೆ. ಸಂಖ್ಯೆ ಕಡಿಮೆ ಇರೋದ್ರಿಂದ ನಮಗೆ ಅವನ್ನು ತೆಗೆಯೋದಕ್ಕೆ ಸುಲಭ ಆಗುತ್ತೆ. ಆಮೇಲೆ ಯಾವಾಗಲೂ ನಾವು ಜೇನು ತೆಗಿಬೇಕಾದ್ರೆ ಚಟುವಟಿಕೆಯಿಂದ ಇದ್ದಾಗ ತೆಗಿಬೇಕು. ಕತ್ಲೆಯಲ್ಲಿ, ಮಳೆಯಲ್ಲಿ ಮತ್ತು ಇಬ್ಬಣಿನಲ್ಲಿ ಇವು ಚಟುವಟಿಕೆ ಕಡಿಮೆ ಇದ್ದಷ್ಟು ನಮಗೆ ಅಟ್ಯಾಕ್ ಮಾಡುತ್ತೆ ಸರ್. ಚಟುವಟಿಕೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನಾವು ಅದನ್ನು ತೆಗಿಬೇಕಾಗುತ್ತೆ. ಅಟ್ಯಾಕ್ ಮಾಡದ ಹಾಗೆ ಅಂತ ಅಂದರೆ ನಮಗದು ಬಂದು ಚುಚ್ಚದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಸರ್? ನಮಗೆ ಅಭ್ಯಾಸನೂ ಆಗಿದೆ. ಮುಂಜಾಗ್ರತಾ ಕ್ರಮ ಅಂತಂದರೆ ನಾವು ಅದನ್ನು ತೆಗಿಬೇಕಾದ್ರೆ ಯಜಮಾನ ಬಂದ ಅನ್ನೋದಕ್ಕೆ ನಾವು ಯಾವಾಗಲೂ ನಾವು ಬಾಕ್ಸ್ನ ತೆಗಿಬೇಕಾದ್ರೆ ನಾವು ಮೇಲಿಂದ ಒಂದು 2-3 ಸಲ ಸೌಂಡ್ ಮಾಡ್ತೀವಿ. ಸಡನ್ ಅಂತ ತೆಗಿತಂದರೆ ಅದು ಗಾಬರಿಯಾಗಿ ಹೊಡೆಯುತ್ತೆ. ಹಂಗಾಗಿ ಏನು ಮಾಡ್ತೀವಿ, 1-2 ಸಲ ಸೌಂಡ್ ಮಾಡಿ ನಿಧಾನಕ್ಕೆ ಕ್ಯಾಪ್ ತೆಗಿತೀವಿ. ಕ್ಯಾಪ್ ತೆಗೆದಾದಮೇಲೆ ನಿಧಾನಕ್ಕೆ ಬಾಯಿಂದ ಗಾಳಿ ಬಿಟ್ಟು ಹುಳುಗಳೆಲ್ಲ ಸ್ವಲ್ಪ ಶಾಂತವಾಗೋ ರೀತಿಯಲ್ಲಿ ಮಾಡಿ ಆಮೇಲೆ ಸೂಪರ್ ಚೇಂಬರ್ನ 15 ಅಡಿ ಅಥವಾ 20 ಅಡಿ ದೂರಕ್ಕೆ ನಾವು ಅದನ್ನು ತಗೊಂಡೋಗಿ ಅದರಲ್ಲಿ 1-10 ನಿಮಿಷ ಬಿಟ್ಟರೆ ಏನಾಗುತ್ತೆ, ರಾಣಿ ಇರೋ ಅಂಥ ಕಡೆಗೆ ಅವು ಮೂಲ ಸ್ಥಾನಕ್ಕೆ ಹುಳುಗಳು ಬರ್ತವೆ. ಆಗ 90% ಹುಳು ಕಡಿಮೆ ಆಗುತ್ತೆ. ಅದಾದಮೇಲೆ ನಾವು ಸೂಪರ್ ಚೇಂಬರಲ್ಲಿರೋದನ್ನ ಜೇನುತುಪ್ಪನ ತಗೊಂಡು ಹಂಗೆ ಇಡ್ಬೋದು. ತೀರಾ ಒಂದೊಂದು ಟೈಮಲ್ಲಿ ಏನು ಮಾಡ್ತವೆ ಅಂದರೆ ಹೊಸ ರಾಣಿ ಸೃಷ್ಟಿಯಾಗೋದ ಟೈಮಲ್ಲಿ ಸ್ವಲ್ಪ ಚುರುಕಿರುತ್ತೆ. ಆ ಟೈಮಲ್ಲಿ ಅಟ್ಯಾಕ್ ಮಾಡೋಂಥ ಸಂದರ್ಭಗಳಿರುತ್ತೆ. ಅಂಥ ಟೈಮಲ್ಲಿ ನಾವು ಸ್ಮೋಕರಿಂದ ಸ್ಮೋಕ್ ಮಾಡ್ಬೋದು. ಅದಾಗಲಿಲ್ಲ ಅಂದರೆ ನಾವು ಇವಾಗ ಮುಖಪರ್ದೆ ಸಿಗುತ್ತೆ, ಜರ್ಕಿನ್ ಹಾಕೊಂಡು ನೀವು ಪ್ಯಾಂಟ್ ಹಾಕೊಂಡು ಮಾಡೋಕ್ಕೆ ಅವಕಾಶಗಳಿರುತ್ತೆ. ಚುಚ್ಚಿಸ್ಕೊಂಡೇ ಮಾಡಬೇಕಂತ ಏನಿಲ್ಲ. ಚುಚ್ಚಿದರೆ ಹಲವಾರು ಕಾಯಿಲೆಗಳಿಗೆ ಆ ವಿಷಯದಲ್ಲಿ ಔಷಧಿ ಇದೆ. 1 ದಿವಸ ಅಥವಾ 2 ದಿವಸ ಸ್ವಲ್ಪ ಊತ ಬರುತ್ತೆ. ಆರೋಗ್ಯ ದೃಷ್ಟಿನಲ್ಲೂ ಜೇನು ಚುಚ್ಚೋದು ತುಂಬ ಒಳ್ಳೆಯದು ಸರ್. ಈಗ ಜೇನು ಕೊಯ್ಲಿಗೆ ಬಂದಿದೆ ಅಂತ ಹೇಳಿ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಸರ್? ನಮಗೆಲ್ಲ ಅನುಭವ ಇದೆ. ಏನಾಗುತ್ತೆ ಅಂದರೆ ಜೇನು ತುಪ್ಪ ಇತ್ತಂತಂದರೆ ಮುಖದ್ವಾರದಲ್ಲೇ ಜೇನಿನ ಅಂಟು ಹೆಚ್ಚು ಪ್ರಮಾಣದಲ್ಲಿ ಕಾಣ್ತಾ ಇರುತ್ತೆ. ಅವು ಹೊರಗಡೆ ಯಾವಾಗ ಹೆಚ್ಚು ಪ್ರಮಾಣದಲ್ಲಿ ಅಂಟಿದೆ ಅಂದರೆ ಮೇಗಡೆ ಇದೆ ಅಂತ ನಮಗೆ ದೂರದಿಂದನೇ ಗೊತ್ತಾಗುತ್ತೆ. ಹೊಸದಾಗಿ ಮಾಡೋ ಅಂಥವ್ರು ಕ್ಯಾಪ್ ಎತ್ತಿ ನೋಡಿದರೆ ಸೂಪರ್ ಚೇಂಬರಲ್ಲಿ ಎರಿನ ಕಟ್ಟಿ ಫುಲ್ ಎಲ್ಲನೂ ಮೇಣದಿಂದ ಸಾರಿಸಿದರೆ ಅದು ಜೇನುತುಪ್ಪ ಸಮೃದ್ಧಿಯಾಗಿ ಬಂದಿದೆ ಅಂತ ಅದನ್ನು ನೋಡಿ ಜೇನನ್ನ ಬಿಡಿಸ್ಕೋಬೋದು ಸರ್. ಹೊಸದಾಗಿ ಪ್ರಾರಂಭ ಮಾಡೋ ಅಂಥವ್ರಿಗೆ ಒಂದು, ಮತ್ತು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಇರೋಂಥ ಭಯ ಏನು ಅಂತಂದರೆ ಜೇನು ಚುಚ್ಚುತ್ತೆ ಅನ್ನುವಂಥದ್ದು, ಕಚ್ಚುತ್ತೆ ಚುಚ್ಚುತ್ತೆ ಅನ್ನುವಂಥದ್ದು. ವಾಸ್ತವವಾಗಿ ಅದು ಚುಚ್ಚ ಅಂಥದ್ದು. ಆ ಒಂದು ಭಯವನ್ನು ಹೇಗೆ ಹೋಗ್ಲಾಡಿಸ್ಕೊಳ್ಳೋಂಥದ್ದು ಸರ್? ಪ್ರತಿಯೊಂದು ಜೀವಿನಲ್ಲೂ ತನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಸೃಷ್ಟಿನಲ್ಲಿ ಅದಕ್ಕೆ ಆದಂಥ ಒಂದು ಇದನ್ನು ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲದರಲ್ಲೂ ಒಂದು ನಾಯಿ ಆಗ್ಬೋದು, ಇನ್ನೊಂದಾಗಲಿ ತನ್ನ ರಕ್ಷಣೆ ಮಾಡ್ಕೊಳ್ಳೋಂಗೆ ಇದು ಕೊಟ್ಟಿರ್ತಾನೆ. ಹಾಗಾಗಿ ಜೇನು ಚುಚ್ಚುವಂಥ ಒಂದು ಶಕ್ತಿನ ಅವ್ರು ಕೊಟ್ಟಿದ್ದಾನೆ, ಹಾಗಾಗಿ ತನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೆ. ಈಗ ಹಾಯುವಂಥ ದನಗಳನ್ನೂ ನಾವು ಅಭ್ಯಾಸ ಮಾಡ್ಕೊಂತೀವಿ ಸಾಕಿ, ಕಚ್ಚುವ ನಾಯಿನೂ ಅಭ್ಯಾಸ ಮಾಡ್ಕೊಂತೀವಿ. ಹಂಗೆ ನಾವು ಸಾಕಿದಾಗ ಸದಾ ನಾವು ಸಂಪರ್ಕದಲ್ಲಿದ್ದಾಗ ಏನು ಮಾಡ್ತೇವೆ ಅಂದರೆ ಜೇನು ಬೇರೆ ಜೀವಿಗಳಿಗಿಂತನೂ ಬೇಗ ಜನನ ಗುರುತಿಸ್ತೇವೆ ಸರ್, ಇವ್ರು ನಮ್ಮವರು ಅಂತ. ಆಗಿರೋದ್ರಿಂದ ಅವು ಅಷ್ಟು ಚುಚ್ಚೋದಿಲ್ಲ. ಈಗ ನಾವು ಒಂದೊಂದು ಸ್ಕೂಲ್ ಬಿಲ್ಡಿಂಗ್ ಹೋಗ್ತೀವಿ, 250-300 ಜೇನು ಇರ್ತವೆ. ಅವು ಜನಕ್ಕೆ ಹೊಂದ್ಕೊಂಡಿರ್ತವೆ, ಅವು ಚೆನ್ನಾಗಿ ಗುರುತಿರ್ತವೆ, ಒಂದು ದಿವಸನೂ ಕಚ್ಚಲ್ಲ. ಈ ಸಮಾಜ ಕಲ್ಯಾಣ ಹಾಸ್ಟೆಲ್ ಇದೆ ಬೇಲೂರು ರೋಡಲ್ಲಿ, ಹಾಸ್ಟೆಲಲ್ಲಿ 150 ಕಟ್ಟಿದ್ದಾರೆ, 1 ದಿವಸನೂ ಮಕ್ಕಳಿಗೇನು ಮಾಡಿಲ್ಲ. ಹೀಗೆ ಜೇನು ಸುಮ್ಮನೆ ಕಚ್ಚಲ್ಲ, ಏನಾದರೂ ನಾವು ತೊಂದರೆ ಮಾಡಿದರೆ ಮಾತ್ರ ಕಚ್ಚುತ್ತೆ, ಇಲ್ಲದೆ ಹೋದರೆ ಅದು ಚುಚ್ಚೋ ಸ್ವಭಾವ ಅದು ಇಲ್ಲ ಸರ್. ಈ 20 ಪೆಟ್ಟಿಗೆಯಿಂದ ನಿಮಗೆ ಎಷ್ಟು ಜೇನು ಸಿಗ್ತಾ ಇದೆ ವರ್ಷದಲ್ಲಿ ಸರ್? 20 ಪೆಟ್ಟಿಗೆಯಿಂದ ವರ್ಷದಲ್ಲಿ ನನಗೆ 1 80 ಕೆಜಿ ಬರುತ್ತೆ. ಸಕಲೇಶ್ಪುರದ ಕಡೆ ಎಲ್ಲ ಜೇನು ಇಟ್ಟಿರೋರಲ್ಲಿ ಅದರಲ್ಲಿ 1 ವರ್ಷಕ್ಕೆ 20 ಕೆಜಿ ಬರುತ್ತೆ. ನಮ್ಮಲ್ಲಿ ಸ್ವಲ್ಪ ಇಳುವರಿ ಕಡಿಮೆ ಆಗುತ್ತೆ ಸರ್. ಅಲ್ಲಿ ತಂಪಿನ ವಾತಾವರಣ, ಅಲ್ಲಿಯ ಆಹಾರದ ಇದೇನೆ ಬೇರೆ ಇರುತ್ತೆ ಸರ್. ಸಕಲೇಶ್ಪುರ ಸೈಡ್ ಚೆನ್ನಾಗಿ ಜೇನುತುಪ್ಪ ಬರುತ್ತೆ. ಹೇಗೆ ಮಾರಾಟ ಮಾಡ್ತಿದ್ದೀರಾ ಮತ್ತೆ ಎಲ್ಲಿ ಮಾರಾಟ ಮಾಡ್ತೀರಾ ಜೇನನ್ನ ಸರ್? ಜೇನಿಗೆ ತುಂಬ ಬೇಡಿಕೆ ಇರೋದ್ರಿಂದ ನಮ್ಮಲ್ಲಿಗೆ ಬಂದು ತಗೊಂಡು ಹೋಗ್ತಾರೆ. ನಾನು ಸುಮಾರು 10 ವರ್ಷದಿಂದ ಕೆಜಿ 400 ರೂಪಾಯಿಲೇ ಮಾರಾಟ ಮಾಡ್ತಾ ಇದ್ದೀನಿ ಸರ್. ಜೇನು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನ ಮಾಡುವಂಥದ್ದು ಹೇಗೆ? 9591256671. ಇದು ಭೂಪಾಲಾಕ್ಷ ಅವರ ಸಂಪರ್ಕ ಸಂಖ್ಯೆ. ಜೇನು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ನೀವು ಭೂಪಾಲಾಕ್ಷ ಅವರನ್ನ ಸಂಪರ್ಕವನ್ನು ಮಾಡಬಹುದು. ಸಂಪರ್ಕ ಸಂಖ್ಯೆ ಹೀಗಿದೆ: 9591256671.

ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಇದು ಇಂದಿನ ಕೃಷಿರಂಗ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ ಅಪ್ರದಾನ ಹಣ್ಣುಗಳ ಬೇಸಾಯ ಪದ್ಧತಿಗಳು, ಈ ಕುರಿತು ಸಕಲೇಶಪುರದ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ವಿಜಯಚಿತ್ರ ಅವರೊಂದಿಗೆ